ಮನೆ ಹೆಸರಿಟ್ಟು ಅರಿವೆಂಬ ಬೆಂಕಿಯ ಕೊಂದು ಮಾಯಾ ಬರಲು ಎಂಬುವ ಕಷ್ಟಗಳನ್ನೆಲ್ಲ ಸುಟ್ಟು ಶರಣರು ಸವಿದಾಡಿ ನಮ್ಮ ಗುರು ಸಿದ್ಧ ದೇವನ ಚರಣವ ಪಾಡಿ ನಮ್ಮ ಗುರು ಸಿದ್ಧ ದೇವನ ಚರಣವ ಪಾಡಿ ಅನುಭವದಡಿ ಜಯ ಮಾಡಿ ಮಾಡಿ ಅನುಭವದಡಿ ಜಯ ಕಾರವಿಲ್ಲ ಸುಜ್ಞಾನಿಗೆ ತನು ಗುಣ ದೋಷವಿಲ್ಲ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ತನು ಗುಣ ದೋಷವಿಲ್ಲ ಮನ ಚಂಚಲನು ಮಾತ್ರ ಜನ ದೃಶ್ಯವೆನಿಬಹುದು ಮನ ಚಂಚಲ ಚಿತ್ರೂಪಗೆ ನಿತ್ಯ ತನು ಮನ ಸಾಕ್ಷಿಯಾಗಿ ಚಿತ್ರೂಪಗೆ ನಿತ್ಯ ಮನದ ವಿಕಾರ ಸಂಗಳು ಮೊದಲಂತೆ ಕಾಮಾದಿ ವಿಷಯ ದ್ವೇಷಗಳು ಮೊದಲಂತೆ ಕರನೇಂದ್ರಿಯಗಳ ದೋಷಗಳು ಮೊದಲಂತೆ ಕಾಮಾದಿ ವಿಷಯ ದ್ವೇಷಗಳು ಮೊದಲಂತೆ ಜೀವ ಭವನ ಗುಣವಂತವು ಮೊದಲಂತೆ ಜೀವ ಭವನ ಬ್ರಹ್ಮಾದಿ ಮುಳುಗಿರುವುದರಿಂದ ಸದಮಲ ಬ್ರಹ್ಮಾದಿ ಮುಳುಗಿರುವುದರಿಂದ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ಅನುಗುಣ ದೋಷವಿಲ್ಲ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ಅನುಗುಣ ದೋಷವಿಲ್ಲ ಮುಗಿಲು ಕುಡುಗು ಮಿಂಚು ಪವನ ದರ್ಭಾಟಗಳು ಗಗನ ವಂಟದ ಪರಿ ಮೂರು ಕಾಲದೋಳು ಮುಗಿಲು ಗುಡುಗು ಮಿಂಚು ಪವನ ದರ್ಭಾಟಗಳು ಗಗನ ವಂಟದ ಪರಿ ಮೂರು ಕಾಲದೋಳು ಬಗೆ ಬಗೆ ವಿಷಯ ಸಂಸಾರ ದೋಳಿದ್ದರು ಬಗೆ ಬಗೆ ವಿಷಯ ಸಂಸಾರ ದೋಳಿದ್ದರು ಜಗದೊಳು ನಿಲ್ಲೇಪನಾಗಿರುವುದರಿಂದ ಜಗದೊಳು ನಿಲ್ಲೇಪನಾಗಿರುವುದರಿಂದ ಮನದ ವಿಕಾರವಿಲ್ಲ ಸುಜ್ಞಾನಿಗೆ ತನುಗುಣ ದೋ ವಿಕಾರವಿಲ್ಲ, ಮನದ ವಿಕಾರವಿಲ್ಲ. ಇದುವರೆಗೆ ಮುಧೋಳ್ ತಾಲೂಕಿನ ರನ್ನಬೆಳಗಲಿಯ ರಾಮಪ್ಪ, ಸಿದ್ದಪ್ಪ ಖೋಟ್ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಈಗ ಪ್ಯಾಟಿಧಾರಣಿ ತಿಳಿದುಕೊಳ್ಳೋಣ. ಆರಂಭದಲ್ಲಿ ಗದಗ್ ಪ್ಯಾಟಿಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು 3,277 4,855, ಉದ್ದಿನಕಾಳು 3,680 5,820, ಅಲಸಂದ